ಆದ್ರೆ ಚಿನ್ನದ ಜಿಂಕೆ ಇರುತ್ತೆ, ಅದು ಚಿನ್ನದಲ್ಲಿ ಮಾಡಿದ ಜಿಂಕೆ ಕಾಡಿನಲ್ಲಿ ಓಡುತ್ತೆ, ಚಿನ್ನ ಆದ್ರೆ ಚಿನ್ನದ ಬಣ್ಣದ ಜಿಂಕೆ ಅಂತ. ಹಾಗೆಯೇ ಈ ಎಲ್ಲ ಚಿನ್ನ ಆದ್ರೆ ಚಿನ್ನದಿಂದ ಮಾಡಿದ್ದು ಅಂದ್ರೆ ಅದು ನಾವು ಸೊನ್ನೆಗಾರಿಕೆ ಮಾಡಿದ ಬೀಜದಲ್ಲಿ ಇರ್ಬೇಕಷ್ಟೇ, ದೇವಟಾಗೋದಿಲ್ಲ. ಭಗವಂತ ಇದನ್ನು ನೋಡಿಕೊಂಡು ಚಿನ್ನದ ಪ್ರತಿಮೆ ಮಾಡಿ ಪೂಜೆ ಮಾಡಬೇಕು ಅಂತ ಯಾರು ಪ್ರಶ್ನಿಸಿಕೊಳ್ಬೇಕಾಗಿಲ್ಲ. ಭಗವಂತ ಹಿರಣ್ಯ ಹಿರಣ್ಯ ಶ್ಮಶ್ರು ಅವನ ದಾಡಿ ಚಿನ್ನದ್ದು, ಅವನ ಕೇಶ ಚಿನ್ನದ್ದು, ಆಭರಣ ಖಾತ ಸರ್ವೇವ ಸುವರ್ಣ, ಹಾಗೂ ಕಾಲ ಬೆರಳ ತುದಿಯಿಂದ ಹಿಡಿದು ತಲೆಯ ತುದಿಯ ತನಕ ಎಲ್ಲವೂ ಸುವರ್ಣ, ಬಂಗಾರದಂತೆ ಹಿತಾ ರಮಣೀಯ ಚಂದವೋ ಚಂದ ಅಂತ ರೂಪವನ್ನ ಸೂರ್ಯಮಂಡಲದಲ್ಲಿ ಧ್ಯಾನದಲ್ಲಿ ಕಾಣಬೇಕು. ಅದು ಹಿತ ರಮಣೀಯ, ಅದು ಒಟ್ಟಂಗದಲ್ಲಿ ಚಿನ್ನದಂಥ ಬಿಸುರಿ ಚಿನ್ನದಂತೆ ಬೆಳೆಯುವ ಕಸುಗೆಂಪು ಬಣ್ಣ, ಆ ಪ್ರಣಕಾತ್ ಸರ್ವೇವ ಸುವರ್ಣ ಅಂತ ರೂಪ ದೃಶ್ಯತೆ. ಎಷ್ಟು ಸ್ಪಷ್ಟವಾದ ಕಾರಣ ನೋಡಿ, ಅಂತಹ ಒಂದು ರೂಪ ಸೂರ್ಯಮಂಡಲದಲ್ಲಿ ದೃಶ್ಯತೆ ಕಾಣಿಸುತ್ತೆ ಅಂತ. ಅದನ್ನು ತಾಳಿ ಪ್ರಯತ್ನ ಮಾಡ, ಅದನ್ನೇನು ಉಪಾಸನೆ ತಸ್ಯ ಉದ್ಗೀತ. ಅಲ್ಲಿ ಬಂದೇವು ನಾವು ಈಗ ಉದ್ಗೀತ ಉಪಾಸನೆ, ಅವನಿಗೆ ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಭಗವಂತನಿಗೆ ಉದ್ಗೀತ ಅಂತ ಹೆಸರು. ಉದ್ಗೀತ ಅಂತ ಉಪಾಸನೆ ಮಾಡಿದ್ದಾರೆ, ಯಾಕೆಂದ್ರೆ ಅವನು ಎಲ್ಲಕ್ಕಿಂತ ಎತ್ತರದಲ್ಲಿದ್ದಾನೆ, ಉಚ್ಚ ಸರ್ವೋಚ್ಚ ಅವನು. ಅಷ್ಟೇ ಅಲ್ಲ, ತಸ್ಯ ಉದಿತಿ ನಾಮ ಯಾಕೆ ಸಹ ಸರ್ವೇಭ್ಯ ಪಾಪಭ್ಯ ಉದಿತ, ಉದ್ದು ಅಂದ್ರೆ ಉದ್ಗತ, ದಾಟಿ ಹೋದವ, ಮೀರಿ ನಿಂತವ, ಯಾವುದರಿಂದ ಎಲ್ಲ ಪಾಪಗಳಿಂದ ಎಲ್ಲ ಕರ್ಮ ಬಂಧನಗಳಿಂದ ಅಚುರಿರುವ, ಯಾವ ಕರ್ಮಲೇಪವೂ ಇಲ್ಲ ನಮ್ಮ ಅದರಿಂದ ನಮಗೆ ಉದ್ದು ಸೂರ್ಯನಲ್ಲಿರ್ತಕ್ಕಂತಹ ಭಗವಂತ ಉದ್ದು ಆಯ್ತು. ಆಮೇಲೆ ಈತ ಅಂದ್ರೆ, ಈತ ಅಂದ್ರೆ ಹಾರಲ್ಪಟ್ಟವ, ಯಾರಿಂದ ಅಲ್ಲಿದ್ದಾರಲ್ಲ ಇಬ್ಬರು ಭಾರತಿ ಮತ್ತು ಪ್ರಾಣ, ಅವರು ಹರಡ್ತಾ ಇರ್ತಾರೆ ಅವನ. ಆದ್ರಿಂದ ಅವರು ಇವನ ಗೀತ ಹಾಡುವವರು, ಇವನು ಉದ್ದು ಇವನು ಉದ್ದು ಅಂತ ಗೀತ ಹಾಡುವವರು ಅವರು, ಅವರಿಂದ ಹಾರಿಸಿಕೊಂಡವನು ಗೀತ ನಾಮಕ ಉಚ್ಚ ಅಂತ ಜೀವ. ಭಾರತಿ ಸಾಮ ಗಾನ ಮಾಡ್ತಾ ಇದ್ದಾರೆ, ಪ್ರಾಣ ಇಬ್ಬರು ಅಲ್ಲೇ ಇದ್ದಾರೆ ಬೆಳಕಿನಲ್ಲಿ, ಮೊದಲನೇ ಎರಡನೇ ಮುನಿವರೆಗೂ ಬರೆಯ ಮುಂತಾದ ಸಾಮವೇದಿಗಳ ವಿಭಿನ್ನವಾದ ಉಪಾಸನೆಗಳನ್ನು ಹೇಳ್ತಾರೆ. ಇದರ ಇನ್ನೊಂದು ಮುಖದ ಉಪಾಸನೆಯನ್ನು ನಾವು ಮುಂದೆ ನೋಡಲಿಕ್ಕಿದೆ. ಅದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಓಂಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರ ಮತೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದ ಮಾಮ ಬ್ರಹ್ಮ ನಿರಾಕರ ಮಾನಂ ಬ್ರಹ್ಮ ನಿರಾಕುರಿ ಅಮ್ಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ನೇಯಸ್ತು ತದಾತ್ಮನಿ ನಿರತೇಯ ಪರಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಭಗವಂತ ಪುಂಡರೀಕಾಕ್ಷ, ನಮ್ಮ ಕಣ್ಣಿನಲ್ಲಿ ಇರತಕ್ಕಂಥ ಭಗವಂತ ಕಮಲ ಸುಂದರವಾದ ಒಂದು ಹೂವು, ಅದು ಯಾಕೆ ಮಂಗಳ ತೆಗೆದು ಹಾಕಿತ್ತು ಅಂತ ಹೇಳೋದಾ? ನಮ್ಗೆ ಏನೋ ಒಂದು ಅಸಹ್ಯತೆ ಆಗೋದು ಯಾಕೆ ಅಂದ್ರೆ ನಾವು ಮಂದುಗಳನ್ನ ಬೇಟೆಯಲ್ಲಿ ನೋಡೋದಿಲ್ಲ, ಎಲ್ಲೋ ತಪ್ಪಿ ಬಂದ್ರೆ ಕಲ್ಲು ಹೊಡೆದು ಓಡಿಸ್ತೇವೆ. ಇನ್ನು ಯಾರಾದ್ರೂ ಮಂದರನ್ನು ಗುಡಿಸೋಡು ಬರಬೇಕು, ಅವಾಗ ಅದು ಒಂದು ಶೋಚನೀಯವಾದ ಪ್ರಾಣಿ. ಕಾಡಿನಲ್ಲಿ ಅದಲ್ಲ, ಇದು ಕಾಡಿನಲ್ಲಿ ಋಷಿಗಳು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇದ್ದಾರೆ. ಅವಾಗ ಅವ್ರು ಹೇಳ್ತಾರೆ ಭಗವಂತನ ಕಣ್ಣು ತಾವರೆ ಎಲೆಯಂತೆ ಇದೆ. ತಾವರೆ ಎಲೆ ಹೇಗಿದೆ? ಪ್ರಾಯ ಈ ಹಿಂದಿನ ಗ್ರಂಥಗಳಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ. ಋಷಿ ಮುನಿಗಳು ಆಶ್ರಮದಲ್ಲಿ ಮಾಡತಕ್ಕಂಥ ಕೆಲಸಗಳಿಗೆ ಕಪ್ಪಿಗಳು ನೆರವು ನೀಡುತ್ತಿದ್ದವು. ಅವರು ಬಟ್ಟೆ ಹೊಡೆದ ತನ್ನ ತಂದು ಕೊಡುತ್ತಿದ್ದವು. ಹಣ್ಣು ಏನಾದರೂ ಕೆಲಸಗಳು ಋಷಿ ಮುನಿಗಳಿಗೆ ಶಿಷ್ಯರಂತೆ ಕೆಲಸ ಮಾಡುವಂತಹ ರೀತಿಯಲ್ಲಿ ಅವರು ನೆರವು ನೀಡುತ್ತಿದ್ದವು ಕಪ್ಪಿಗಳು. ಅಷ್ಟೇ ಅಲ್ಲ, ಸಮಸ್ತ ಪ್ರಾಣಿಗಳು ಅಲ್ಲಿ ಹುಲಿ ಕೂಡ ಋಷಿಗಳ ಹತ್ರ ಬಂದು ಗರ್ಜನೆ ಮಾಡ್ತಿರ್ಲಿಲ್ಲ. ಕಾರಣ ಏನು ಅಂದ್ರೆ ಎಲ್ಲ ಪ್ರಾಣಿಗಳ ಹೃದಯವನ್ನ ಗೆದೆಯತಕ್ಕಂಥ ಶಕ್ತಿ ಯೋಗ ಸಿದ್ಧರಿಗಿರ್ತಾರೆ. ಅದೊಂದು ಎಲ್ಲ ಪ್ರಾಣಿಗಳು ಅವರನ್ನು ಪ್ರೀತಿಸ್ತಾರೆ. ಹುಲಿಗಳು ಋಷಿಗಳನ್ನು ಪ್ರೀತಿಸ್ತವೆ, ಅವು ಪ್ರೀತಿಯಿಂದ ಬರ್ತವೆ. ಗೋವುಗಳು ಪ್ರೀತಿಯಿಂದ ಬರ್ತವೆ, ಕಪ್ಪಿಗಳು ಪ್ರೀತಿಯಿಂದ ಬರ್ತವೆ. ಋಷಿಗಳು ಹೇಳಿದ ಕೆಲಸವನ್ನು ಮಂದ ಗುಣಿಸುವವರು ಹೇಳಿದ ಕೆಲಸ ಮಾಡ್ತವೆ. ಅಲ್ಲಿ ಹಾಗೆ ಗುಣಿಸುವುದಲ್ಲ, ಸ್ವಂತ ಇಚ್ಛೆಯಿಂದ ಪ್ರೀತಿಯಿಂದ ಋಷಿಗಳು ಹೇಳಿದ ಹಾಗೆ ಮಾಡ್ತಾ ಇರ್ತಾರೆ. ಅದರಿಂದ ಈ ಋಷಿಗಳಿಗೆ, ವೇದಕಾಲದ ಋಷಿಗಳಿಗೆ ಅದು ತಮ್ಮ ಅರಮನೆಯ ತಮ್ಮ ಕುಟೀರದಲ್ಲಿ ಪರ್ಣ ಕುಟೀರದಲ್ಲಿ ಓಡಾಡತಕ್ಕಂಥ ಒಂದು ದೇವಾದ ವಸ್ತು. ಅದರಿಂದ ಅದನ್ನು ಉಪಮಾನ ಕೊಡುವಂತಹದ್ದು ಒಂದು ಮಗುವಿನ ಅಂಗವನ್ನು ಉಪಮಾನ ಕೊಟ್ಟ ಹಾಗೆ ಅವರಿಗೆ ಅದನ್ನು ಅಸಹ್ಯ ಅಂತ ತಿಳ್ಕೊಳ್ಬೇಕಾದ ಕಾರಣ ಇಲ್ಲ. ಪ್ರಾಚೀನರಿಗೆ ಬಹಳ ಪ್ರಾಚೀನ ಕಾಲದಲ್ಲಿ ಯಾವ ಪ್ರಾಣ ಅಂತ ಹೇಳಿದ್ರೆ ಕಪಿಗಳ ಕಾಪ್ಯ ಅಂತ ಒಬ್ಬ ಋಷಿಗೆ ಹೆಸರಿದೆ. ಕಾಪ್ಯ ಅಂದ್ರೆ ಕಪಿಯ ಮಗ ಅಂತ, ಅವನಪ್ಪ ಕಪಿ, ಮಗ ಕಾಪ್ಯ. ಕಪಿ ಅಂತ ಋಷಿಗಳು ಹೆಸರಿಡ್ತಿದ್ರು. ಪತಂಚಲ ಕಾಪ್ಯ ಅಂತ ಕಾಪ್ಯ ಅಂತ ಆಮೇಲೆ ಶೌನಕ ಅಂತ ಹೆಸರಿಡ್ತಿದ್ರು. ನಾಯಿಯ ಹೆಸರನ್ನ ಮಕ್ಕಳಿಗೆ ಇಡ್ತಿದ್ರು. ಬಕ ಅಂತ ಇದ್ದದನ್ನ ನಾವು ನೋಡಿದ್ದೇವೆ, ಮಂಡೋಕ ಅಂತ ಇದ್ದದನ್ನ ನಾವು ನೋಡಿದ್ದೇವೆ. ಸಮಸ್ತ ಪ್ರಾಣಿಗಳಲ್ಲಿ ಭಗವಂತನ ವಿಭೂತಿಯನ್ನು ಕಂಡವರು, ಅವರಿಗೆ ಅದು ಅಸಹ್ಯವಾಗುವ ಕಾರಣ ಇಲ್ಲ. ನಮಗೆ ಅಸಹ್ಯವಾಗುವುದಕ್ಕೆ ನಮ್ಮ ವಾತಾವರಣ ಕಾರಣ. ನಾವು ಬೆಳೆದ ವಾತಾವರಣದಲ್ಲಿ ನಮಗೆ ಮಂದ ಅಂತಂದ್ರೆ ಒಂದೋ ಭಯಾನಕ ವಸ್ತು. ಯಾಕೆಂದ್ರೆ ಎಲ್ಲಿಯಾದ್ರು ಯಾತ್ರೆ ಹೋದ ನಮ್ಮ ಕೈಯಲ್ಲಿ ಕಿತ್ತು ತಿನ್ನುವಂತಹ ಪ್ರಾಣಿ, ಉಪದ್ರವ ಕೊಡತಕ್ಕ ಪ್ರಾಣಿ, ಇದರೆಲ್ಲ ಅಸಹ್ಯವಾದ ಪ್ರಾಣಿ ಅಂತ. ಆದರೆ ವಾಸ್ತವಿಕವಾಗಿ ಕಾಡಿನಲ್ಲಿ ಇರತಕ್ಕಂತಹ ಪ್ರಾಣಿಗಳಲ್ಲಿ ಅತ್ಯಂತ ಬುದ್ಧಿಜೀವಿಯಾದ ಪ್ರಾಣಿ ಅದು. ಋಷಿಗಳ ಜೊತೆಗೆ ಆಶ್ರಮದಲ್ಲಿ ಋಷಿಗಳ ಜೊತೆ ಓಡಾಡ್ತಾ ಇದ್ದಂತಹ ಒಂದು ಪ್ರಾಣಿ ಬೇರೆ ಕಾಲದಲ್ಲಿ. ಹಾಗಾಗಿ ಯಾರು ಉಪಮಾನ ಕೊಟ್ಟರೆ ಅದು ಅಸಹ್ಯ ಅಂತ ಏನು ತಿಳ್ಕೊಳ್ಬೇಕಾಗಿಲ್ಲ. ಕಪಿಗಳ ಪೃಷ್ಠದಂತೆ ಕೆಂಪಾಗಿರತಕ್ಕಂತಹ ತಾವರೆ, ಆ ತಾವರೆ ಅರ್ಥ ಕಂಡು ಇದು ಒಂದು ಮುಖ. ಅದೇ ಕೆಲವರಿಗೆ ತುಂಬಾ ಸಂಕಟ ಆಯ್ತು, ಹೀಗೆ ಮಾಡಿದರೆ ಅವರಿಗೆ ಏನಾಯ್ತಂದ್ರೆ ಯೋಚನೆ ದೂರ ಹೋಯ್ತು. ತಾವರೆಯಂತೆ ಭಗವಂತನ ಕಣ್ಣು ಅಂತಂದ್ರೆ ಕೊನೆಗೆ ಹೇಳಿದಾಗಾಯ್ತು, ಕಪಿಯ ಪೃಷ್ಠದಂತೆ ಕಣ್ಣು ಹೇಳಿದಾಗಾಯ್ತಲ್ಲಪ್ಪ. ವಸ್ತುತಃ ಕಪಿಯ ಪೃಷ್ಠ ಕಣ್ಣಿಗೆ ಉಪಾಯ ಯಾವ ಎಲ್ಲ ಬಣ್ಣಕ್ಕೆ ಸಾಧ್ಯ. ತಾವರೆಯ ಎಲೆಯ ಬಣ್ಣ ಕಪಿಯ ಪೃಷ್ಠದಂತೆ ಇದೆ, ಅರ್ಥಾತ್ ಕೆಂದಾವರೆಯಂತೆ ಭಗವಂತನ ಕಣ್ಣಿಗೆ. ಇದು ಒಂದರ್ಥ. ಇನ್ನು ಕೆಲವರು ಪ್ರಾಚೀನ ಬೇರೆ ಅರ್ಥ ಮಾಡಿದ್ರು. ಕಪ್ಯಾಸ ಅಂತಂದ್ರೆ ಇವಾಗ ನಮಗೆ ಭಗವಂತನ ಉಪಾಸನೆ ಎರಡು ತರ ಬಂದಿದೆ. ಹಿಂದೆ ಒಂದು ಸೂರ್ಯದಲ್ಲಿ ಉಪಾಸನೆ ಮಾಡಬೇಕು, ಒಂದು ಹೃದಯದಲ್ಲಿ. ಕೀರ್ತನ ಮಗ ಭಗವಂತನ ಹೃದಯದಲ್ಲಿ, ಪ್ರಾಣದೇವರಲ್ಲಿ, ಸೂರ್ಯಮಂಡಲದಲ್ಲಿ, ಎರಡು ವಿಧ ಉಪಾಸನೆ ಮಾಡಬೇಕು ಅಂತ ಹಿಂದೆ ಬಂದಿದೆ. ಅದನ್ನು ಯಥಾ ಕಪ್ಯಾಸಂ ಪುಂಡರೀಕಂ, ಕಪ್ಯಾಸ ಅಂತ ಸೂರ್ಯ ಅಂತ ಅರ್ಥ ಮಾಡಿದ್ರು. ಪುಂಡರೀಕ ಅಂತ ಹೃದಯ ಕಮಲ. ಸೂರ್ಯನಲ್ಲಿ ಹೇಗೆ, ಪುಂಡರೀಕದಲ್ಲಿ ಹೇಗೆ, ಹಾಗೆಯೇ ಯೋ ಮಕ್ಷಿಣಿ. ಭಗವಂತನಿಗೆ ಸೂರ್ಯ ಹೇಗೆ ಒಂದು ಪ್ರತೀಕವೋ, ಹೃದಯ ಕಮಲ ಹೇಗೆ ಪ್ರತೀಕವೋ, ಹಾಗೆ ಕಣ್ಣು ಕೂಡ ಭಗವಂತನ ಉಪಾಸನೆ ಒಂದು ಪ್ರತೀಕ ಅಂತ ಮುಂದೆ ಹೇಳುತ್ತೇವೆ. ಹಾಗಾದ್ರೆ ಇದು ಮೂರು ಭಗವಂತ ಪ್ರತಿಗಳು. ಕಪ್ಯಾಸ ಒಂದು ಪ್ರತೀಕ, ಕಪ್ಯಾಸ ಅಂದ್ರೆ ಸೂರ್ಯ. ಆಮೇಲೆ ಇನ್ನೊಂದು ಪುಂಡರೀಕ ಅಂದ್ರೆ ಹೃದಯ ಕಮಲ, ಎರಡನೇ ಪ್ರತೀಕ. ಅದು ಇಷ್ಟವಾಗಿ ಹೇಳಿದ್ದು. ಮೂರನೇ ಪ್ರತೀಕ ಯೋ ಪಕ್ಷಿಣಿ, ಕಣ್ಣು ಕೂಡ ಭಗವಂತನ ಇನ್ನೊಂದು ಪ್ರತೀಕ. ಇದು ಉಪಮಾನವೇ ಅಲ್ಲ ಅಂತ. ಕಣ್ಣು ಒಂದು ಪ್ರತೀಕ, ಕಣ್ಣಿನಲ್ಲಿ ಭಗವಂತನ ಉಪಾಸನೆ, ಹೃದಯ ಕಮಲದಲ್ಲಿ ಭಗವಂತನ ಉಪಾಸನೆ, ಸೂರ್ಯಮಂಡಲದಲ್ಲಿ ಭಗವಂತನ ಉಪಾಸನೆ. ಹೀಗೆ ಅರ್ಥ ಮಾಡಿದ್ರು ಕೆಲವರು. ಯಾಕಂದ್ರೆ ಕಪ್ಯಾಸ ಸುದ್ದಿಯೇ ಬೇಡ ಅಂತ, ಕಪಿಯ ಪ್ರಸಂಗ ಬೇಡ ಅಂತ ಬಿಟ್ಬಿಟ್ಟು. ಹಾಗಾದ್ರೆ ಈ ಅರ್ಥ ಮಾಡಬಹುದು ಅಂದ್ರೆ ಇದೊಂದು ಮೂಲ ಸ್ವಾರಸ್ಯ ಆಗಲಿಲ್ಲ. ಯಾಕೆಂದ್ರೆ ಸಹಜವಾಗಿ ಇಲ್ಲಿ ಉಪಮಾನ ಉಪಮೇಯ ಭಾವ ಇದೆ. ಯಥಾ ಕಪ್ಯಾಸಂ ಪುಂಡರೀಕಂ ಏವ ಮಕ್ಷಿಣಿ, ಪುಂಡರೀಕದಂತೆ ಕಣ್ಣು ಅಂತ ಇರುವುದನ್ನ, ಹೃದಯ ಕಮಲದಂತೆ ಕಣ್ಣು ಒಂದು ಉಪಾಸನಾ ಸ್ಥಾನ, ಕಪ್ಯಾಸಂ ಪುಂಡರೀಕಂ ಅನ್ನೋದು ಸಹಜವಾಗಿ ಪುಂಡರೀಕಕ್ಕೆ ಕಪ್ಯಾಸ ಅನ್ನುವ ಶಬ್ದ ವಿಶೇಷವಾಗಿ ಬಂದಿದೆ. ಅದನ್ನೊಂದು ಬೇರೆ, ಕಪ್ಯಾಸ ಬೇರೆ, ಪುಂಡರೀಕ ಬೇರೆ, ಅಕ್ಷಿ ಬೇರೆ ಅಂತ ಹೇಳುವುದು ವಾಕ್ಯದ ಸಹಜ ನಡೆಗೆ ಅನುಕೂಲವಾದ ಅರ್ಥ ಅಲ್ಲ. ಇದು ಸ್ವಲ್ಪ ನಾವೇನೋ ಡ್ರ್ಯಾಗ್ ಮಾಡಿದ ಹಾಗೆ ಅನ್ನಿಸ್ತದೆ. ಸಹಜವಾದ ಅರ್ಥವನ್ನ ಇನ್ನೇನೋ ಅರ್ಥ ಹಚ್ಚಿದಾಗುತ್ತೆ. ಅದು ಇನ್ನೇನು ಅರ್ಥ? ಅದರ ನಂತರ ಬ್ರಹ್ಮನಂದಿ ಅಂತ ಒಬ್ಬರು ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿದವರು, ಪ್ರಾಚೀನ ಬ್ರಹ್ಮನಂದಿ ಅಂತ ವಾಕ್ಯಕಾರರು ರಾಮಾನುಜಾಚಾರ್ಯರಿಗೆ ಅವರು ಪರಮ ಪ್ರಮಾಣ ಬ್ರಹ್ಮನಂದಿ ಏನು ಹೇಳಿದರೆ ಅದನ್ನು ಶಿರಸ ವಹಿಸಿ ವಾಕ್ಯಕಾರರು ವಾಕ್ಯಕಾರರು ಅಂತ ಅವರು ಕರೀತಾರೆ ಶ್ರೀ ವೈಷ್ಣವರವರನ್ನು. ಅವರು ಒಂದು ಎರಡು ಮೂರು ಥರದ ಅರ್ಥ ಬರೆದಿದೆ. ಏನಂದ್ರೆ ಈಗ ಕಮಲದಂತೆ ಕಣ್ಣು ಅಂತ ಹೇಳಿದರೆ ಸಾಲದು ಕಟ್ಟಿದವರು ಕಮಲ ಅಂಗಡಿಯಲ್ಲಿ ಮಾಲೆ ತಂದಿರ್ತಾರೆ ಎಂದ ಅವರು ಹೇಳಿ ಅಂಗಡಿಯಲ್ಲಿ ಮಾಲೆ ತಂದಿರ್ತಾರೆ. ನಾವು ಅದನ್ನ ಪೂಜೆಗೆ ಮನೆ ತರ್ತೇವೆ, ಅದು ಬಾಡಿಕೊಂಡಿರುತ್ತೆ, ಆ ಎಲೆಯಲ್ಲಿ ಕಳೆಯೇ ಇಲ್ಲ, ರಸವೇ ಇರೋದಿಲ್ಲ, ನೀರಸವಾಗಿರ್ತದೆ. ಹಾಗೆ ನಿಜವಾಗಿ ಕಮಲ ಅನ್ನೋದು ಆಕರ್ಷಕವಾಗಿರುವುದು ಯಾವಾಗ? ಅದು ನೀರಿನಲ್ಲಿದ್ದು ಆ ನಾಳದಿಂದ ನೀರನ್ನ ಹೀರಿಕೊಂಡು ಸೂರ್ಯನ ಬಿಸಿಲಿಗೆ ಅರಳಿಕೊಂಡಾಗ ನಿಜವಾದಂತಹ ಸ್ವಾರಸ್ಯ. ಆಗ ಮಾತ್ರ ಅದರ ಚೆಲುವು, ಕೊಯ್ದು ತಂದು ಬಿಟ್ಟರೆ ಚೆಲುವಿಲ್ಲ, ಅದು ಮಾರಿ ಹೋಗುತ್ತೆ. ಕಮಲದ ಹಾಕೊಂಡು ಅಂದ್ರೆ ಮಾರಿ ಹೋಗಿದೆ ಅಂತ ಅರ್ಥ. ಏನೋ ಬಹಳ ಬೇಜಾರದಲ್ಲಿದ್ದಾರೆ, ಕಾರಣ ದುಃಖದಲ್ಲಿದ್ದಾರೆ, ಮಾರಿ ಹೋಗಿದೆ ಕಣ್ಣು ಅಂತ ಅರ್ಥ. ಕಣ್ಣು ಅರಳಿಕೊಂಡಿರ್ಬೇಕು, ರಸವತ್ತಾಗಿರ್ಬೇಕು, ನಳನಳಿಸಿಕೊಂಡಿರ್ಬೇಕು. ಅಂದ್ರೆ ಅದು ನೀರಿನಲ್ಲಿ ಇರುವ ಸೂರ್ಯಕಿರಣಗಳನ್ನ ಹೀರಿ ನೀರನ್ನು ಹೀರಿ ಅರಳಿಕೊಂಡು ಆನಂದವಾಗಿರುವಂತಹ ಕಮಲ ಆಗಿದೆ. ನೀರಿನಲ್ಲೇ ಇದ್ರು ಸಾಧು, ರಾತ್ರಿ ಹೊತ್ತು ನೀರಿನಲ್ಲಿ ಇದ್ದು ಮಾಡಿಕೊಡುತ್ತೆ. ಅದನ್ನ ನೀರಿನ ನೀರನ್ನು ಹೀರಬೇಕು, ಸೂರ್ಯಕಿರಣವನ್ನು ಸ್ವೀಕರಿಸಿಕೊಂಡು ಇದ್ದ ಕಮಲ ಅದು ಚಂದ. ಹಾಗಾದ್ರೆ ಅದನ್ನು ಅದಕ್ಕೋಸ್ಕರ ಕಪ್ಯಾಸ ಅಂತ ವಿಶೇಷ ಗೊತ್ತು. ಏನರ್ಥ ಕಪ್ಯಾಸ ಅಂದ್ರೆ ಕ ಅಂದ್ರೆ ನೀರು, ಇದು ಪ್ರಸಿದ್ಧ ಅರ್ಥವೇ. ಕಮ್ ಅಂದ್ರೆ ನೀರು, ಕಪಿ ಅಂದ್ರೆ ನೀರನ್ನು ಪಾನ ಮಾಡುವಮ್ಮ, ನೀರನ್ನು ಹೀರುವಮ್ಮ. ನೀರನ್ನು ಹೀರುವ ಅಂದ್ರೆ ಸೂರ್ಯ, ನೆಲದಿಂದ ನೀರನ್ನು ಹೀರಿ ಮಳೆ ಬೆಳೆಸುವ ಸೂರ್ಯ ತಾನೆ. ಅದರಿಂದ ಕಪಿ ಅಂತಂದ್ರೆ ನೀರನ್ನು ಹೀರುವಮ್ಮ ಸೂರ್ಯ ಅಂತ ಅರ್ಥ ಮಾಡಿದ್ರು. ಸೂರ್ಯದಿಂದ ಕಪಿಯಿಂದ ಅಂದ್ರೆ ಸೂರ್ಯದಿಂದ ಅಸ ಅಸುಕ್ಷೇಪಣೆ ಪ್ರೇರಿಸಲ್ಪಡುವಂಥದ್ದು, ಸೂರ್ಯನ ಪ್ರೇರಣೆಯಿಂದ ವಿಕಾಸಗೊಳ್ಳುವಂಥದ್ದು ಅದು ಕಪ್ಯಾಸ. ಅರ್ಥಾತ್ ಸೂರ್ಯನ ಕಿರಣಗಳಿಂದ ಉಲ್ಲಾಸಗೊಳ್ಳುವ ವಿಕಾಸಗೊಳ್ಳುವ ಸ್ವಭಾವವುಳ್ಳ ತಪ್ಪು. ಹಾಗಾದ್ರೆ ಸೂರ್ಯಕಿರಣ ಬಿಡ್ತಾ ಇದೆ ಅಂತ, ಸೂರ್ಯಕಿರಣ ಮೇಲಕ್ಕೆ ಹಾಕಿದ ಮೇಲೂ ಬರ್ತದೆ, ಮೇಲಕ್ಕೆ ಕೊಯ್ದು ಹಾಕಿದ್ರೆ ನಾವು ತಂದು ಅಂಗಳದಲ್ಲಿ ಇಟ್ಟು ಸೂರ್ಯಕಿರಣ ಬೀಳುತ್ತೆ, ಆ ಉಪಯೋಗ ಇಲ್ಲ. ನಾಳದಿಂದ ನೀರನ್ನು ಹಿಡಬೇಕು, ಅದಕ್ಕೆ ಕಂಬಂದ್ರೆ ನೀರು, ಕಂಬಿ ಬಂದ ನೀರನ್ನು ಇರುವಂತಹದ್ದು ಕಮಲನಾಳ. ಆ ಕಮಲನಾಳದಲ್ಲಿ ಆ ಸ್ನೇಹ ಇರುವಂತದ್ದು ಕಪ್ಪೆ. ಹಾಗಾದ್ರೆ ನಾಳದಿಂದ ಕಿತ್ತು ಮೇಲಕ್ಕೆ ತಂದ ಕಮಲ ಅಲ್ಲ, ನಾಳದಲ್ಲಿ ನೀರು ಕುಡಿಯುವ ನಾಳದಲ್ಲಿ ಇದ್ದು ನೀರನ್ನು ಹೀರುವ ಕಮಲ, ಮೇಲೆ ಆಕಾಶದಲ್ಲಿ ನೀರನ್ನು ಹೀರುವ ಸೂರ್ಯನ ಕಿರಣಗಳನ್ನು ಹೀರುವ ಕಮಲ, ಅಂತಹ ಕಮಲಕ್ಕೆ ಕಪ್ಯಾಸ ಕಮಲ ಅಂತ. ಇನ್ನೊಂದು ರೀತಿಯಿಂದ ಮಾಡಿದ್ರು, ನೀರಿನಲ್ಲಿ ಇರುವ ಕಮಲ ಅಂತ ಆಗ್ಬೇಕು ನಮಗೆ. ಅದಕ್ಕೇನು ಇನ್ನೊಂದು ರೀತಿ ತರ್ಕ ಮಾಡಿದೆ ಅಂದ್ರೆ, ಕಾಂದ್ರೆ ನೀರು, ಕಾಂದ್ರೆ ನೀರನ್ನು ಸಂಪಿತ್ತು, ಕೆ ನೀರಿನಲ್ಲಿ ಅಭ್ಯಸ್ತಿ ಅಥವಾ ಅಭ್ಯಾಸ್ತೆ ಇರುವಂಥದ್ದು. ಅಭಿ ಎನ್ನುವಂತಹದ್ದು ಒಂದು ಸುಮ್ಮನೆ ಅಭಿವಾಗಿ ಸೇರಿಕೊಂಡದ್ದು, ಅಭಿಧಾನ ಅಂತ ಹೇಳ್ತಾರೆ. ಹಾಗೆ ನೀರಿನಲ್ಲಿ ಅಭ್ಯಾಸ ಅಂದ್ರೆ ಅಭ್ಯಾಸ್ತೆ ಇರುವಂಥದ್ದು ಕಪ್ಯಾಸ. ಹಾಗಾದ್ರೆ ನೀರಿನಲ್ಲಿ ಇರುವಂಥದ್ದು, ನೀರನ್ನು ಹೀರುವ ನಾಳದಲ್ಲಿ ಇರುವಂಥದ್ದು, ನೀರನ್ನು ಹೀರುವ ಸೂರ್ಯನ ಕಿರಣಗಳನ್ನು ಹೀರಿಕೊಂಡಿರುವಂಥದ್ದು ಅರ್ಧ ಕಮಲ. ಈ ಮೂರು ವಿಶೇಷಗಳನ್ನು ಕೊಟ್ಟಾಗ ಅದು ನೀರಿನಲ್ಲಿ ಇದ್ದು ನಾಳದಿಂದ ನೀರನ್ನು ಹೀರ್ತಾ ಸೂರ್ಯಕಿರಣಗಳಿಂದ ಎನರ್ಜಿಯನ್ನ ಸ್ವೀಕಾರ ಮಾಡ್ತಾ ಅರಳಿಕೊಂಡು ಸಂತೋಷವಾಗಿ ನಳನಳಿಸುತ್ತಾ ರಸವತ್ತಾಗಿರ್ತಕ್ಕ ಕಮಲದ ಹೆಸರಿನಂತೆ ಕಂಡುಕೊಳ್ಳುವ ಇಷ್ಟ ಅರ್ಥ ಇದೆ. ಇದು ಈ ಅರ್ಥವನ್ನ ಬ್ರಹ್ಮನಂದಿ ವಾಕ್ಯಕಾರ ಅನ್ನುವನು ಹೇಳಿದಂತ. ಅದ ನಂತರ ಶ್ರೀ ವೈಷ್ಣವರೆಲ್ಲ ಈ ಅರ್ಥವನ್ನು ತಗೊಂಡು ರಾಮಾನುಜಾಚಾರ್ಯರು ಈ ಅರ್ಥವನ್ನು ಹೇಳಿದರು. ಅಭ್ಯಾಸ ಅಂತಂದ್ರೆ ಈ ಮೂರು ಅರ್ಥ. ಈಗ ಇವರು ಹೇಳಿದ ಎರಡು ಅರ್ಥವನ್ನ ಇದಕ್ಕೆ ಮಾಡಬಹುದು, ಇನ್ನೊಂದು ಎರಡು ಅರ್ಥ ಇದೇ ರೀತಿಯಲ್ಲಿ ಕಪ್ಯಾಸ ಅಂತ ಅನ್ನೋದಕ್ಕೆ ಕಂ ಪಿಬನ್ ಅಸತೆ ಅಸತಿ ಅಂತ ಒಂದು. ಇದು ಬಹಳ ಮುಖ್ಯವಾದ ಅರ್ಥವನ್ನ ಬ್ರಹ್ಮನಂದಿಯಾಗಲಿ ಅಥವಾ ಅನಂತರ ಶ್ರೀ ವೈಷ್ಣವ ವ್ಯಾಖ್ಯಾನಕಾರರಾಗಲಿ ಯಾರೂ ಗಮನಿಸಲಿಲ್ಲ ಯಾಕೆ ಅನ್ನೋದು ಸ್ವಲ್ಪ ಆಶ್ಚರ್ಯದ ವಿಷಯ. ಈ ಎಲ್ಲ ಅರ್ಥವನ್ನು ಕೊಡತಕ್ಕಂಥ ಇನ್ನೊಂದು ರೀತಿಯಲ್ಲಿ ವಿಚಾರ ಮಾಡ್ಲಿಕ್ಕೆ ಬರುತ್ತೆ, ಬಹಳ ಸರಳವಾಗಿರುತ್ತೆ. ಕಂ ಪಿಬನ್ ಅಸತೆ ಇದೀ ಕವಿ ಆಸಹ ಅಂದ್ರೆ ನೀರನ್ನು ಹೀರ್ತಾ ಅಸತೆ ಅಸತೆ ಅಂದ್ರೆ ಅಸದಿತ್ತು ಅವರೆಲ್ಲ ಆಸ್ತೆ ಅನ್ನೋ ಧಾತು ಇಟ್ಕೊಂಡಿದ್ದಾರೆ ಇಲ್ಲ ಅಸಗುರಿ ಅನ್ನೋ ಧಾತು ಇಟ್ಕೊಂಡಿದ್ದಾರೆ ಅಸದಿತ್ತು ಅಂತ ಒಂದು ಧಾತು ಇದೆ ಅಂದ್ರೆ ನೀರನ್ನು ಹೀರಿ ಪ್ರಕಾಶಿಸ್ತಾ ಇದೆ ಅಸದಿತ್ತು ಒಳ್ಳೆ ನಳನಡಿಸ್ತಾ ಮುಂದೆ ನನ್ನ ಏನ್ ಬೇಕಾದ್ರೆ ತಗೊಳ್ಳಿ, ನಳನಳಿಸುತ್ತಾ ಇರುವ ಕಮಲ, ನೀರಿನಲ್ಲಿ ಇರುವ ನಳನಳಿಸುತ್ತಾ ಇರುವ ಕಮಲ. ಕಂಪಿಬನ್ ಅಸತೆ, ನೀರನ್ನು ಹೀರ್ತಾ ಅಸತೆ ಅಂದ್ರೆ ಪ್ರಕಾಶತೆ, ಒಳ್ಳೆ ಪ್ರಕಾಶಮಾನವಾದ ಉಜ್ವಲವಾದಂತಹ ಕಮಲ. ಅಥವಾ ನೀರು ಪ್ಯಾ ಅಂದ್ರೆ ಅದರಿಂದ ಅಪ್ಯಾಯನ ಅಂತ ಹೇಳ್ತೇವೆ, ನೀರು ಕುಡಿದ ಅಪ್ಯಾಯಮಾನವಾಯಿತು ಅಂತ ಹೇಳ್ತೇವೆ. ಅಪ್ಯಾಯನ ಅಂದ್ರೆ ಉಲ್ಲಾಸ, ನೀರಿನಿಂದ ಉಲ್ಲಾಸ ಪಡೆದು ಅಸ್ತಿ ಇರತಕ್ಕಂತ ನೀರನ್ನ ಹೀರಿ ಅದರಿಂದ ಚೈತನ್ಯವನ್ನು ಸ್ಫೂರ್ತಿ ಉಲ್ಲಾಸವನ್ನು ನಳನಳಿಕೆಯನ್ನು ಪಡೆದಿರತಕ್ಕಂತ ಕಮಲ. ಕಾಪ್ಯ ಅಸ ಅಥವಾ ಕಾಪಿ ಅಸ, ಈ ಇನ್ನೆರಡು ನಿರ್ವಚನವನ್ನು ಅದಕ್ಕೆ ಸೇರಿಸಬಹುದು. ಇದನ್ನು ವಾಕ್ಯಕಾರ ಹೇಳಲಿಲ್ಲ, ರಾಮಾನುಜಾಚಾರ್ಯ ಹೇಳಲಿಲ್ಲ, ಶ್ರೀ ವೈಷ್ಣವ ವ್ಯಾಖ್ಯಾನಕಾರ ಯಾರು ಹೇಳಲಿಲ್ಲ. ಅವರು ಹೇಳಿದ ಅರ್ಥಕ್ಕಿಂತ ಸ್ವಾರಸ್ಯವಾದ ಇವೆಲ್ಲ ಸೇರಿಸಬಹುದು. ಹೀಗೆ ಇವಾಗ ಏಳು ಅರ್ಥ ಹೇಳಿದೆ ನಾನು. ಒಂದು ಕಂಬಿ ಅಂದ್ರೆ ಬಂದ ಅಂತ, ಮತ್ತೊಂದು ಕಂಬ್ಯಾಸ ಅಂದ್ರೆ ಸೂರ್ಯ, ಸೂರ್ಯನಿಗಾಗವಾದ ಅರ್ಥ ಇದೆ, ನೀರನ್ನು ಹಿಡ್ತಾ ಇರುವವ ಕಂಬ್ಯಾಸ ಅವನು ಸೂರ್ಯ. ಮತ್ತೊಂದು ಸೂರ್ಯನ ಕಿರಣಗಳಿಂದ ಉಲ್ಲಾಸಗೊಂಡ ಕಮಲ, ಮತ್ತೊಂದು ನಾಳದಿಂದ ನೀರನ್ನು ಇರುವ ಕಮಲ, ಮತ್ತೊಂದು ನೀರಿನಲ್ಲಿರುವ ಕಮಲ, ಮತ್ತೊಂದು ನೀರನ್ನು ಹಿಡ್ತಾ ವಿಕಾಸಗೊಳ್ಳುವ ಅರಳಿರತಕ್ಕಂತಹ ಕಮಲ, ಪ್ರಕಾಶಮಾನವಾದ ಕಮಲ, ಮತ್ತೊಂದು ನೀರಿನಿಂದ ಅಪ್ಯಾಯಮಾನ ಉಲ್ಲಾಸಗೊಂಡಿರತಕ್ಕಂಥ ಕಮಲ. ಹೀಗೆ ಏಳು ವಿಧವಾದಂತಹ ಅರ್ಥವನ್ನ ಹಿಂದಿನವರು ಮಾಡಿದ್ದು ನಿಮ್ಮ ಮುಂದೆ ಇದ್ದೆ ನನಗೆ. ಇದು ಆಚಾರ್ಯರ ಅರ್ಥ ಯಾವುದು? ಆಚಾರ್ಯರು ಭಾಷೆ ಬರೆದಿದ್ದಾರೆ. ಆಚಾರ್ಯರ ಅರ್ಥ ಯಾವುದು? ಬಹಳ ತಮಾಷೆ ಇದ್ರೆ ಆಚಾರ್ಯರು ಯಾವ ಅರ್ಥವನ್ನು ಮಾಡಿದ್ರೂ ಅಡ್ಡಿಲ್ಲದಾಗ ಅರ್ಥ ಬರೆದಿಟ್ಟಿದ್ದಾರೆ. ಯಾವ ಅರ್ಥ ಬೇಕಾದ್ರೂ ಮಾಡಲಿ, ವೇದಕ್ಕೆ ಎಷ್ಟು ಅರ್ಥ ಬೇಕಾದ್ರೂ ಮಾಡಿ, ಏನವ ವಾಕ್ಯ ಇಟ್ಟಿರೋದು ವ್ಯಾಖ್ಯಾನ. ಕಪ್ಯಾಸ ರಕ್ತ ಪದ್ಮಾಕ್ಷ, ಕಪ್ಯಾಸದಂತೆ ಕೆಂಪು ಕಮಲ, ಕಪ್ಯಾಸದಂತೆ ಕೆಂಪಾದ ಕಮಲ, ಇಷ್ಟೇ ಕಪ್ಯಾಸ ಬಗ್ಗೆ ಅರ್ಥ ಬರೀಲಿಲ್ಲ. ಏನ್ ಬೇಕಾದ್ರೆ ಅರ್ಥ ಮಾಡಿ, ಯಾವ ಅರ್ಥ ಮಾಡಿದ್ರು ತಪ್ಪಲ್ಲ, ನಾನು ಕೇಳಿದೆ ಯಾವ ಅರ್ಥ ತಪ್ಪಲ್ಲ. ಕಪಿ ಅಂತ ಅರ್ಥ ಮಾಡಿದ್ರು ಆಚಾರ್ಯ ನನ್ನ ಖಂಡಿತ ಬಿಡ್ಲೇ ಇಲ್ಲ, ಅದೇ ಶಬ್ದ ಕೊಡ್ತಾರೆ ಕಪ್ಯಾಸ ರಕ್ತ ಪದ್ಮಾಕ್ಷ, ಇಷ್ಟೇ ಅವರ ವ್ಯಾಖ್ಯಾನ. ಪೂರ್ವಚಿಂತ ಕವಿ ವ್ಯಾಖ್ಯಾನ ಮೂಲ ಯಥಾ ಕಪ್ಯಾಸಂ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಯೋ ಭಕ್ಷಣೀತಿದ್ರೆ ಕಪ್ಯಾಸ ರಕ್ತ ಪದ್ಮಾಕ್ಷ ಎಂಟು ಅಕ್ಷರದ ವ್ಯಾಖ್ಯಾನ ಮಾಡಿ. ಕಪ್ಯಾಸ ವಾದ ರಕ್ತ ಪದ್ಮವೂ ಆಗುವುದು, ಅಂದ್ರೆ ನೀರನ್ನು ಇರುವ ರಕ್ತ ಪದ್ಮ ಅಥವಾ ನೀರಿನಲ್ಲಿರುವ ಸೂರ್ಯನ ಕಿರಣವನ್ನು ಇರುವ, ಅಥವಾ ಕಪ್ಯಾಸವಾದ ರಕ್ತ ಪದ್ಮ ಅಥವಾ ಕಪ್ಯಾಸದಂತೆ ರಕ್ತ ಪದ್ಮ ಹೇಗೂ ಅರ್ಥ ಮಾಡಬಹುದು. ಆಚಾರ್ಯರು ಕೂಡ ಯಾವ ರೀತಿ ಅರ್ಥ ಮಾಡಿದರೂ ಸರಿಯೇ ಅದಕ್ಕೆ ಅನುಗುಣವಾಗುವಂತಹ ರೀತಿಯಲ್ಲಿ ಭಾಷ್ಯವಚನವನ್ನು ಕೊಟ್ಟಿದ್ದಾರೆ. ಕಪ್ಯಾಸ ರಕ್ತ ಪದ್ಮಾಕ್ಷ, ಅದಕ್ಕೆ ನಾಳೆ ಎಲ್ಲ ಅರ್ಥವೂ ಯೋಚನೆ ಯಾವ ಅರ್ಥ ಇಟ್ಕೊಂಡು ಅಡ್ಡಿ. ನಮಗೆ ಒಟ್ಟಾರೆ ಭಗವಂತನ ಕಣ್ಣು ಕೆಂದಾವರೆಯಂತೆ ಇದೆ ಅನ್ನೋದು ಮುಖ್ಯ, ಕೆಂದಾವರೆ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ. ಕೆಂದಾವರೆ ಕೆಂಪು ಇರಬೇಕಪ್ಪ ಅಷ್ಟೇ, ಬಿಳಿ ಇರಬಾರ್ದು ಅಷ್ಟೇ. ಅದು ಕಪಿಯ ಮಿಗದಂತೆ ಕೆಂಪು ಇತ್ತು ಅಂತ ಹೇಳಿದ್ರೆ ಏನು ಮರ್ಯಾದೆ ಕಮಲದ ಮರ್ಯಾದೆ ಹೋಗುವುದಿಲ್ಲ. ಅಥವಾ ನೀರನ್ನು ಇರುವ ಕಮಲ ಅಂದ್ರೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ಕಪಿಯ ಮಿಗದಂತೆ ಅಂತ ಹೇಳಿದ್ರೆ ರಕ್ತವರ್ಣಕ್ಕೆ ಒತ್ತು ಕೊಟ್ಟಾಗ ನೀರನ್ನು ಹೀರುವ ಅಥವಾ ಸೂರ್ಯನ ಪ್ರಕಾಶವನ್ನು ಹೀರುವ ಅನ್ನುವಂಥದ್ರೆ ಕೆಂಪು ಬಣ್ಣಕ್ಕೆ ಅಲ್ಲಿ ಪ್ರತ್ಯೇಕವಾದಂತಹ ಒತ್ತು ಇಲ್ಲ. ಅದು ನಾನು ಹೇಳಿದೆ ಪುಂಡರೀಕ ಅನ್ನೋದಕ್ಕೆ ಕೆಂಪು ಕಮಲ ಅಂತ ಕೆಂದಾವರೆ ಅನ್ನೋದೇ ಪ್ರಾಚೀನ ಅರ್ಥ, ಆದ್ರಿಂದ ಅದಕ್ಕೆ ಪ್ರತ್ಯೇಕವಾದಂತಹ ಒತ್ತು ಕೊಡಬೇಕಾದ ಕಾರಣ ಇಲ್ಲ. ಹೇಗೆ ಅರ್ಥ ಮಾಡಿದರು ಒಟ್ಟಿನಲ್ಲಿ ಭಗವಂತನ ಕಣ್ಣು ಹೇಗಿದೆ ಅಂದ್ರೆ ನಸುಗಟ್ಟಾಗಿದೆ, ಅರಳಿದ ಕಣ್ಣು, ವಿಶಾಲವಾದ ಅರಳಿದ ಕಣ್ಣು, ರಸವತ್ತಾದ ಕಣ್ಣು, ಪ್ರೀತಿ ತುಂಬಿದ ಕಣ್ಣು, ಆಮೇಲೆ ನಸುಗಂಪಾದ ಕಣ್ಣು. ಇದು ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ನಾರಾಯಣನ ಉಪಾಸನೆ ಮಾಡುವಾಗ ನಮ್ಮ ಕಣ್ಣಿನ ಅನುಸಂಧಾನ ಹೀಗೆ ಮಾಡುವ, ಅದಕ್ಕೋಸ್ಕರವೇ ಭಗವಂತನಿಗೆ ಒಂದು ವಿಶೇಷ ನಾಮ ಪುಂಡರೀಕಾಕ್ಷ. ಅವನನ್ನು ಪುಂಡರೀಕಾಕ್ಷ ಅಂತಾರೆ, ಬೇರೆ ಕರ್ತಾರೆ ನರಿನಾಕ್ಷ ಅಂತಾರೆ, ಕಮಲಾಕ್ಷ ಅಂತಾರೆ, ಎಲ್ಲವೂ ಅರ್ಥವಂತೆ ಕಮಲದ ಹೂವಿನಲ್ಲಿ. ಒಟ್ಟಿಗೆ ವಿಶೇಷವಾಗಿ ಪುಂಡರೀಕಾಕ್ಷ ಅನ್ನುವುದು ಹೆಚ್ಚು ಬಳಕೆ ಇರತಕ್ಕಂತಹ ಶಬ್ದ. ಈ ರೀತಿ ಉಪಾಸನೆ ಮಾಡಬೇಕು ಅಂತಹ ಭಗವಂತನ ಹೆಸರೇನು ಇದನ್ನೇ ನಾನು ನೋಡಿದ್ದೇನೆ. ಮುಂದುವರಿಸಿಕೊಂಡು ಹೋಗೋಣ. ಅಂತಹ ಭಗವಂತ ಎಲ್ಲಿ? ಕಣ್ಣಿನಲ್ಲಿರತಕ್ಕಂತಹ ಭಗವಂತನು ಪುಂಡರೀಕಾಕ್ಷ, ಸೂರ್ಯನಲ್ಲಿರತಕ್ಕಂತಹ ಭಗವಂತನು ಪುಂಡರೀಕಾಕ್ಷ. ಇದೊಂದು ವಿಶೇಷ ಏನಿದೆ, ಗಾಯತ್ರಿ ಧ್ಯಾನದಲ್ಲಿ ಈ ಆಸ್ಪೆಕ್ಟ್ ಇಲ್ಲ, ಒಳ್ಳೆ ಧ್ಯಾನ ಶ್ಲೋಕದಲ್ಲಿ ಹೃದಯ ಆದಿತ್ಯ ವರ್ಣಶ್ಚ ಅವನೇ ಅಲ್ಲಿ ಹೇಳಿದ್ರು. ಇಡೀ ಮಿಶ್ರೀಸ್ ಕೊಂಬಣ್ಣ ಅಥವಾ ಉದಿಸುವ ಸೂರ್ಯನಂತೆ ಅಥವಾ ಉದ್ದಾರದಂತೆ ಬುದ್ಧನು ಚಿನ್ನದಂತೆ ಅವನ ಮೈಬಣ್ಣ, ಅದನ್ನು ಹೇಳಿದ್ರು. ಸೂರ್ಯಮಂಡಲ ಮಧ್ಯದ ಸೂರ್ಯಮಂಡಲದ ಮಧ್ಯದಲ್ಲಿದ್ದಾರೆ ಅದು ಹೇಳಿದ್ರು. ಆಮೇಲೆ ಚಂದ್ರಶಂಕರ ಅಂತ ಅಂತದ್ದು